ವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಗತಿಪರ ರೈತರ ಕೃಷಿ ಅನುಭವಗಳು. ಈ ಕುರಿತು ಅಂಕೋಲಾ ತಾಲೂಕಿನ ಹಿಲ್ಲೂರು ಗ್ರಾಮದ ನಾರಾಯಣ ಗೋವಿಂದ ಮರಾಠ್ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ನಮ್ಮ ಜೊತೆಯಲ್ಲಿ ಪ್ರಗತಿಪರ ರೈತರಾಗಿರ್ತಕ್ಕಂಥ ನಾರಾಯಣ ಗೋವಿಂದ ಹೆಗಡೆ ಅವರಿದ್ದಾರೆ. ಇವರು ಅಂಕೋಲಾ ತಾಲೂಕಿನ ಹಿಲ್ಲೂರು ಕರಿಕಲ್ ಗ್ರಾಮದವರು. 32 ಎಕರೆ ಜಮೀನಿದೆ, ತೋಟದಲ್ಲೇ ಮನೆ ಮಾಡಿದ್ದಾರೆ, ಸಣ್ಣ ಪುಟ್ಟ ವ್ಯಾಪಾರ ಕೂಡ ಮಾಡ್ತಾರೆ. ಒಟ್ಟಾರೆ ಅವರು ಎಲ್ಲ ಸಹೋದರರು ಜೊತೆಗಿರುವುದು ಮತ್ತು ಕೂಡಿ ಕೆಲಸ ಮಾಡೋದು, ಒಂದಕ್ಕೊಂದು ಪೂರಕವಾಗಿ ಏನೇನು ಸಾಧ್ಯತೆ ಇದೆ ಅವರಿಗೆ ಎಲ್ಲವನ್ನು ಅಳವಡಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ಕಣ್ಣಿಗೆ ಕಾಣುವಂಥ ಅನೇಕ ಅಂದರೆ ಬಹಳಷ್ಟು ಬೆಳೆಗಳನ್ನು ತಮ್ಮ ತೋಟದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರಿಂದ ಕೇಳೋಣ. ನಮಸ್ಕಾರ ನಾರಾಯಣ ಹೆಗಡೆ ಅವರು. ನಮಸ್ಕಾರ. 32 ಎಕರೆ ಮುಂಚೆ ಸ್ವಲ್ಪ ಇತ್ತು, ಮುಂಚಿನಿಂದ ಎಷ್ಟೇ ಇಲ್ಲ, ಮುಂಚೆ 24 ಎಕರೆ ಇತ್ತು, ಆಮೇಲೆ ಒಂದು 8 ಎಕರೆ ಖರೀದಿ ಮಾಡಿದೀವಿ. ಮುಂಚೆ ಸ್ವಲ್ಪ ಡ್ರೈ ಭೂಮಿ ಆಗಿತ್ತು, ಈಗ ಒಂದು 20 ವರ್ಷದಿಂದ ಬಾವಿ ಮತ್ತು ನದಿಯಿಂದ ನೀರು ತಗೊಂಡು ಸಾಧಾರಣ 3 ಕಿಲೋಮೀಟರ್ ದೂರದಿಂದ ನೀರು ತಂದು ಪೈಪ್ಲೈನ್ ಮಾಡಿ ಇರಿಗೇಷನ್ ಮಾಡಿ ಟೋಟಲ್ 22 ಎಕರೆಯನ್ನು ಪ್ಲಾಂಟೇಷನ್ ಮಾಡಿದ್ದೀವಿ. 1-5 ಎಕರೆ ಭತ್ತ ಬೆಳಿತೀವಿ, 1-7 ಎಕರೆ ಡ್ರೈ ಬೆಳೆ ಇದೆ, ಕೋಕಮ್ಮು ಉಪ್ಪಾಗೆ ಆಮೇಲೆ ಗೇರಿಗೂ ಸ್ವಲ್ಪ ನೀರು ಕೊಡ್ತೀವಿ, ಆದರೂ ಈ ಉಳಿದಿದ್ದೆಲ್ಲ ಬೆಳೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ. ಆಮೇಲೆ ರಾಮಪತ್ರೆ ಹುಳಸೆ ಎಲ್ಲ ಬೆಳೆಗಳಿದೆ ತೋಟದಲ್ಲಿ, ಎಲ್ಲ ಬೆಳೆನೂ ಇದೆ, ಯಾವ ಬೆಳೆನೂ ಇಲ್ಲ ಅಂತ ಇಟ್ಕೊಂಡಿಲ್ಲ. ಯಾಕಂದರೆ ಒಂದು ಸಿಂಗಲ್ ಕ್ರಾಪನ್ನು ನಂಬಿ ಕೃಷಿ ಮಾಡೋದು ಭಾಳ ಕಷ್ಟ ಅಂತ. ಎಲ್ಲ ಕೋಕೋ, ಜಾಯಿಕಾಯಿ, ಲವಂಗ, ಕಾಳುಮೆಣಸು, ದಾಲ್ಚಿನ್ನಿ, ಬಾಳೆ ಎಲ್ಲ ಬೆಳೆನೂ ಇಟ್ಕೊಂಡಿದ್ದೀವಿ. ಅಂದರೆ ಪ್ರತಿ ವರ್ಷ ಒಂದೊಂದು ಬೆಳೆ ಹಾಕೋಂತ ಇಂಪ್ರೂವ್ ಮಾಡ್ಕೊಂತ ಬಂದಿದ್ದ? ಹೌದು, ಸ್ಟೆಪ್ ಬೈ ಸ್ಟೆಪ್. ಒಂದು 1 ವರ್ಷ ಒಂದು 2 ಎಕರೆ ತೋಟ ಹಚ್ಚಿದ್ವಿ, ಆಮೇಲೆ ಒಂದು 2-3 ವರ್ಷ ಬಿಟ್ಟು ಆ ತೋಟ ಫಲ ಬರುವ ಸ್ಟೇಜಿಗೆ ಬಂದ ತಕ್ಷಣ ಇನ್ನು 2-3 ಎಕರೆ ಹಚ್ಚಿದ್ವಿ. ಆ ಥರ ಮಾಡಿ ಟೋಟಲ್ ತೋಟವನ್ನು ರೆಡಿ ಮಾಡಿದ್ದು. ಇವೆಲ್ಲ ತೋಟ ಫಲ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಹಳೆ ತೋಟ ತಂದೆಯವ್ರ ಕಾಲದಲ್ಲಿ ಇದ್ದಂಥ ತೋಟವನ್ನು ಅದು ಲೈನ್ ಔಟಿಗೆ ಇರಲಿಲ್ಲ, ಅವುಗಳನ್ನೆಲ್ಲ ನಮಗೆ ಲೈನಿಗೆ ಯಾವುದು ಪ್ರಾಬ್ಲಮ್ ಆಗುತ್ತೋ ಅವೆಲ್ಲ ಕಟ್ ಮಾಡಿ ಸೀದಾ ಲೈನಿಗೆ ತಂದು ಅವುಗಳನ್ನು ಸಹಿತ ಹೊಸ ತೋಟವಾಗಿ ಕನ್ವರ್ಟ್ ಮಾಡಿದ್ದೇವೆ. ಈಗ ಅದು ಹೊಸ ತೋಟ, ಇದು ಹೊಸ ತೋಟನೇ. ಹೊಸ ತೋಟವಾಗಿ ಒಂದು 4-5 ವರ್ಷ ಆದ ನಂತರ ಇಂಟರ್ಕ್ರಾಪ್ ಬೆಳೆ, ಜಾಯಿಕಾಯಿ, ಲವಂಗ, ಕೋಕೋ, ದಾಲ್ಚಿನ್ನಿ ಇಂಥವುಗಳನ್ನೆಲ್ಲ ಆಮೇಲೆ ಅಳವಡಿಸಿದ್ದು. ಫಸ್ಟ್ ಬಾಳೆ ಅಡಿಕೆ ಎರಡೇ ಇತ್ತು, ನಿಧಾನಕ್ಕೆ ಇದಕ್ಕೆ ಬಂದಿದ್ದೀವಿ. ಯಾಕಂತಂದರೆ ಒಂದು ಬೆಳೆಗೆ ರೇಟ್ ಇಲ್ಲ ಅಂದರೆ ಇನ್ನೊಂದು ಬೆಳೆಯಲ್ಲಿ ನಮಗೆ ಕೈ ಹಿಡಿಯುತ್ತೆ ಅಂತ ಒಂದು ಭಾವನೆಯಿಂದ ಈಗ ನಮಗೆ ಮತ್ತೆ ಈ ಥರ ಇಂಟರ್ಕ್ರಾಪ್ ಮಾಡೋದ್ರಿಂದ ಪ್ರತಿ ತಿಂಗಳನ್ನು ಬೆಳೆ ಸಿಗುತ್ತೆ ನಮಗೆ. ಈಗ ಜುಲೈ ಆಗಸ್ಟ್ ಆ್ಯಕ್ಚುಲಿ ಜಾಯಿಕಾಯಿ ಸೀಸನ್ನು, ಇದು ಮುಗೀತಿದ್ದಂಗೆ ಲವಂಗ ಮತ್ತು ಕೆಂಪಡಿಕೆ ಬರುತ್ತೆ, ಅದಾದಮೇಲೆ ಚಾಲಿ ಅಡಿಕೆ ಬರುತ್ತೆ, ಅದು ಮುಗೀತಿದ್ದಂಗೆ ನೆಕ್ಸ್ಟು ನಮಗೆ ಮಾರ್ಚ್ ಏಪ್ರಿಲ್ದಲ್ಲಿ ಕೋಕಮ್ಮು ಗೇರು ಅದು ಬರುತ್ತೆ, ಅದು ಮುಗೀತಿದ್ದಂಗೆ ಮಾವು ಆ ಬೆಳೆಗಳು ಬರುತ್ತೆ. ಹಂಗಾಗಿ 1/N ಮೇ ಜೂನ್ದಲ್ಲಿ ಉಪ್ಪಾಗೆ ಬರುತ್ತೆ ಜೂನು ಜುಲೈ, ಹಾಗಾಗಿ ಎರಡೆರಡು ತಿಂಗಳ ಒಂದೊಂದು ಬೆಳೆ ಇದ್ದೇ ಇರುತ್ತೆ ನಮ್ಮ ಹತ್ರ. ತೆಂಗು ಮತ್ತು ಆಲ್ಮೋಸ್ಟ್ ಎಲ್ಲ ಸೀಸನ್ಲಿ ಇರುತ್ತೆ, ತೆಂಗಿನ ಸಮಸ್ಯೆ ಪ್ರತಿ ತಿಂಗಳಂತಿಲ್ಲ. 32 ಎಕರೆ ನಿರ್ವಹಣೆ ಮಾಡೋದು, ಆಳು ಕಾಳು ಆಳು ಆಕ್ಚುಲಿ ನಮ್ಮ ಹತ್ರ ಜಾರ್ಖಂಡ್ ಉತ್ತರ ಭಾರತದವ್ರು ಇದ್ದಾರೆ. 5 ವರ್ಷದಿಂದ ಅವರೇ ಲೋಕಲ್ದವರು ಬರ್ತಾರೆ, ಮ್ಯಾಕ್ಸಿಮಮ್ ಎಲ್ಲ ಉತ್ತರ ಭಾರತದವರು. ಅವ್ರನ್ನ ಫ್ಯಾಮಿಲಿನೂ ಇದೆ, ಸಿಂಗಲ್ ಇದ್ದಾರೆ. ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕಲ್ಸ್ಕೊಂಡಿದ್ದೀವಿ. ಅಡಿಕೆ ಮರ ಹತ್ತಿ ಮತ್ತು ದೊಡ್ಡದು ಕೊನೆ ಕೊಯ್ದು ಮರ ಏರೋದ್ರಿಂದ ಹಿಡಿದು ತೋಡದ ಕೆಲಸ, ಗೊಬ್ಬರ ಹಾಕೋದು, ಜೀಪ್ ಡ್ರೈವಿಂಗು ಎಲ್ಲದೂ ಮಾಡ್ತಾರೆ. ಸೊ ಕಲ್ಸ್ಕೊಂಡಿದ್ದದು ಅವ್ರಿಗೆ ಬರ್ತಾ ಇರ್ಲಿ. ಅಲ್ಲಿಂದ ಬರ್ತಾ ಅವರು ಓನ್ಲಿ ತರಕಾರಿ ಮತ್ತು ಭತ್ತ ಜೋಳ ಈ ಬೆಳೆಯವರಾಗಿತ್ತು. ಇಲ್ಲಿ ಬಂದ ನಂತರ ಅವ್ರಿಗೆ ಪ್ಲಾಂಟೇಷನ್ನ ಒಂದು ಮಾಹಿತಿ ಕೊಟ್ಟು ಹೆಂಗೆ ಕೆಲಸ ಮಾಡೋದು, ಯಾವ ಥರ ಮಾಡೋದು, ಯಾವ ಥರ ಮರ ಇರೋದು, ಯಾವ ಥರ ಕಾಯಿ ಕೊಯ್ಯೋದು, ತೆಂಗಿನ ಅಡಿಕೆ ಕೊಯ್ಯೋದು ಎಲ್ಲ ಕಲಿಸಿದ್ದೀವಿ. ಸೊ ಎಲ್ಲ ಕೆಲಸನೂ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ ಅವರು? ಈಗಿರಲ್ಲ, ಜೂನ್ ಜುಲೈ ಎರಡು ಅವ್ರದ್ದು ಅಲ್ಲಿ ಭತ್ತದ ಸೀಸನ್ ಆಗಿದ್ದಕ್ಕೆ ಊರಿಗೆ ಹೋಗ್ತಾರೆ. ಈಗ ಜುಲೈ ಎಂಡಿಗೆ ಬರ್ತಾರೆ. ಬಂದವರು ಆಲ್ಮೋಸ್ಟ್ ಮೇ ಎಂಡು ಜೂನ್ ವರೆಗೆ ಇರ್ತಾರೆ. ಒಂದ್ಸಲ ಬಂದರೆ 8-10 ಜನ, ನಮ್ಮ ಹತ್ರ 7 ಜನ 8 ಜನ ಯಾವತ್ತೂ ಇರ್ತಾರೆ. ನಮ್ಮ ಜೊತೆಯಲ್ಲಿ ನಮ್ಮ ಫ್ರೆಂಡ್ ಸರ್ಕಲಿಗೆ ಒಂದು 8-10 ಕಡೆ ಇದ್ದಾರೆ. ಈಗ ಎಲ್ಲ ಕಡೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಅವರಿಗೂ. ಯಾಕಂದರೆ ಎಮರ್ಜೆನ್ಸಿ ಬಿದ್ದಾಗ ನಮ್ಮಲ್ಲಿಗೆ ಬರ್ತಾರೆ. ಗೊಬ್ಬರ ಅವ್ರು ಇವಾಗ ಹಾಕೋ ಟೈಮ್ನಲ್ಲಿ ನಮಗಂತ 4 ಜನ ಲೇಬರ್ಸ್ ಬೇಕು ಅಂದರೆ ನಮ್ಮ ಫ್ರೆಂಡ್ ಸರ್ ಹತ್ರದಿಂದ ಹೇಳಿ ಅವ್ರನ್ನ ತರಿಸ್ಕೋತೀವಿ. ಆ ಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಈಗ ಅವರು ನಂಬಿಗಸ್ತರು, ಅವರ ಹಿನ್ನೆಲೆ, ಅವರ ಗುಣಮಟ್ಟ ಮತ್ತು ಅವರು ಒಟ್ಟಾರೆ ಇದು ಏನೇನು ಚಟುವಟಿಕೆ ಎಂಥದ್ದು ಅವನ್ನೆಲ್ಲ ಹೇಗೆ ನೋಡ್ತೀರಿ ನೀವು? ಅಲ್ಲ, ಅವರು ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲ ಇಟ್ಕೊಂಡಿದ್ದೇವೆ. ನಂಬಿಗಸ್ತರು ಅನ್ನೋದಕ್ಕೆ ಇಲ್ಲಿ ನಮ್ಮ ಪ್ಲಾಟಲ್ಲೇ ಇರ್ತಾರೆ. ನಮ್ಮ ಪ್ಲಾಟಿಂದ ಹೊರಗೆ ಹೋಗೋಕೆ ಬಿಡೋದೇ ಇಲ್ಲ. ಮಾರ್ಕೆಟಿಂಗಿಗೆ ಅಂತ ಏನು ಹೊರಗೆ ಕಳಿಸೋದಿಲ್ಲ. ವಾರಕ್ಕೆ ಒಂದು ಸತಿಗೂ ಕಳಿಸಲ್ಲ. ಅವ್ರಿಗೆ ಏನು ಬೇಕೋ ನಾವೇ ವ್ಯವಸ್ಥೆ ಮಾಡ್ತೀವಿ. ಅವರನ್ನು ಹೊರಗೆ ಕಳಿಸಲ್ಲ. ಇನ್ನು ಅವರು ಗೊತ್ತಿಲ್ಲದೆ ಹೋಗುವಂಥವ್ರು ನಮ್ಮ ಲೋಕಲ್ದವರು ನಮಗೆ ಮೋಸ ಮಾಡಿ ಹೋಗ್ಬೋದಲ್ಲ ಲೋಕಲ್ ಕೆಲಸಗಾರರು. ಯಾಕಂದರೆ ಈಗ ಇವತ್ತಿನ ಇದರಲ್ಲಿ ಆಧಾರ್ ಕಾರ್ಡ್ ಇಟ್ಕೊಂಡ್ಮೇಲೆ ಅವ್ರ ಅಡ್ರೆಸ್ ಅಂತೂ ಸಿಕ್ಕೇ ಸಿಗುತ್ತೆ. ಅಂಥ ಮೋಸ ಮಾಡಿದ್ದಾರೆ ಅಂದರೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಅವ್ರನ್ನ ತರೋ ವ್ಯವಸ್ಥೆ ಮಾಡ್ತಾರೆ. ನಾವು ಭಾಳ ಅನುಮಾನ ಮಾಡಿದರೆ ನಮ್ಮ ಕೂಲಿ ಕೆಲಸಗಾರರೇ ಸಿಗಲ್ಲ. ಯಾಕಂದರೆ ಲೋಕಲ್ದಲ್ಲೂ ನಾವು ಅದೇ ಥರ ವಿಚಾರ ಮಾಡ್ಬೋದು. ಎಲ್ಲಿಂದ ಹೊರಗಡೆಯಿಂದ ಬರ್ತಾನೆ ಅವನು, ಇವತ್ತು ಕೆಲಸ ಮಾಡಿದ್ರು ನಾಳೆ ನಮಗೆ ಮೋಸ ಮಾಡ್ಬೋದು ಅಂತ ನಾವು ವಿಚಾರ ಮಾಡ್ಬೋದು. ನಮ್ಗೆ ಆ ಥರದಂಥ ಕಹಿ ಅನುಭವ ಆಗಿಲ್ಲ ಇವತ್ತಿನವರೆಗೆ 5 ವರ್ಷದಿಂದ. ಎಷ್ಟು ಕೂಲಿ ಕೊಡ್ತೀರಿ? ಈಗ ಪ್ರತಿ ದಿವಸ 350 ರೂಪಾಯಿ ಪ್ಲಸ್ ಊಟ, 400 ರೂಪಾಯಿ ಬೀಳುತ್ತೆ ಅವರಿಗೆ. ಬಟ್ ಅವ್ರ ಊರಿನಲ್ಲಿ ಅವರಿಗೆ 200 ರೂಪಾಯಿ ಸಿಗೋದು ಕಷ್ಟ ಆಗಿದ್ದಂತೆ. ಆ ಸಂದರ್ಭದಲ್ಲಿ ನಾನು ಇದೇ ಥರ ಹೊರಗಡೆ ಬಿಸ್ನೆಸ್ಸಿಗೆ ಓಡಾಡುವಾಗ ಒಬ್ಬರು ಸಿಕ್ಕಿದ್ರು. ಅವನ ಮುಖಾಂತರ ಅವನ ಊರಿಂದ ಲೇಬರ್ನ ಕಳಿಸಿದೆ. ಫಸ್ಟ್ ವರ್ಷ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಮನೆಯವ್ರಿಗೆ ಯಾರಿಗೂ ಹಿಂದಿ ಬರ್ತಿರ್ಲಿಲ್ಲ. ನನಗೊಬ್ಬನಿಗೆ ಬಿಟ್ಟರೆ ಅವರಿಗೆ ಅವ್ರಿಗೆ ಹಿಂದಿ ಬಿಟ್ಟರೆ ಬೇರೆ ಭಾಷೆ ಬರ್ತಿರ್ಲಿಲ್ಲ. ಈಗ ಅವರಿಗೂ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ, ಇವರಿಗೂ ಹಿಂದಿ ಬರುತ್ತೆ. ಹಾಗಾಗಿ ಈಗ ಏನಂತ ಸಮಸ್ಯೆಗಳಿಲ್ಲ. ಅಂದ್ರೆ ಭಾಷಾ ಕಲಿಕೆ ಚಟುವಟಿಕೆ ಕೂಡ ನಡೆದಿದೆ. ನಡೆದಿದೆ, ಹೌದು ಹೌದು. ಮನೇಲಿ ಹೆಂಗಸರಿಂದ ಹಿಡಿದು ಎಲ್ಲರೂ ಹಿಂದಿ ಮಾತಾಡ್ತಾರೆ. ಹಂಗಾಗಿ ಅವಲ್ವಾ. ಮತ್ತೆ ನಾವು ಈ ಕೆಲಸ ಮಾಡ್ಬೇಕಂದಾಗ ಎಷ್ಟೇ ಲೇಬರ್ ಇರಲಿ ಏನೇ ಇರಲಿ, ಒಂದು ಮೆಕನೈಸ್ಡ್ ಮಾಡಬೇಕು, ಯಾಂತ್ರಿಕತೆಯನ್ನು ಬಳಸಬೇಕು, ಅದರ ಉಪಯೋಗವನ್ನು ತಗೋಬೇಕು ಅಂತ ಮಾಡಿದ್ರಿ? ಎಲ್ಲದೂ ಮಾಡಿ. ತೋಟದಲ್ಲಿ ಮೊದಲೆಲ್ಲೂ ನಮ್ಮದು ಕೂಲಿ ಬಿಟ್ಟರೆ ಮತ್ತೆ ಏನು ವೆಹಿಕಲ್ ಹೋಗ್ತಿರಲಿಲ್ಲ. ಎಲ್ಲ ತೋಟಕ್ಕೂ ವೆಹಿಕಲ್ ಹೋಗೋಂಗೆ ರೋಡ್ ಮಾಡ್ಕೊಂಡಿದ್ದೀವಿ. ಎಲ್ಲ ಜೀಪಿನ ಮೇಲೆ ಕೆಲಸ ಮಾಡಿಸ್ತೀವಿ. ಕಳೆ ತೆಗೆಯೋದೆಲ್ಲ ಯಾಂತ್ರೀಕರಣ, ಕಳೆ ತೆಗೆಯುವ ವೀಡ್ ಕಟ್ರ್ ಇದೆ. ಸ್ಪ್ರೇ ಮಾಡೋಕ್ಕೆಲ್ಲ ಸ್ಪ್ರೇ ಹೈಟೆಕ್ ಸ್ಪ್ರೇಯರ್ಸ್ಗಳಿದ್ದಾವೆ. ಎಲ್ಲ ಕೊಟ್ಟಿಗೆ ಗೋಶಾಲೆ ಇದೆ, ಗೋಶಾಲೆ ವಾಷಿಂಗಿಗೂ ವಾಷರ್ ಇದೆ. ಸೊ ಎಲ್ಲೂ ಮೆಕ್ಯಾನಿಸಮ್ ಎಲ್ಲೆಲ್ಲಿ ಯೂಸ್ ಮಾಡೋಕ್ಕಾಗುತ್ತೋ ಎಲ್ಲ ಕಡೆನೂ ಯೂಸ್ ಮಾಡಿದ್ದೀವಿ. ಅದು ನಿಮಗೆ ಆರ್ಥಿಕವಾಗಿ ಲಾಭದಾಯಕನೋ ಹೇಗೆ? ತುಂಬ ಲಾಭದಾಯಕ ಮತ್ತು ಟೈಮ್ ಭಾಳ ಸೇವ್ ಆಗುತ್ತೆ. ಈಗ ನಾವು 20 ಎಕರೆ ತೋಟದ್ದು ನಾವು ಕಳೆ ತೆಗೆಸೋದಾದರೆ ನಮಗೊಂದು 3 ತಿಂಗಳ ಬೇಕಾಗ್ತಿತ್ತು. ಇದು ಮ್ಯಾಕ್ಸಿಮಮ್ ಅಂದರೆ ನಾವು 15 ಡೇಸಲ್ಲಿ ಎಲ್ಲ ಕ್ಲೋಸು. ಯಾಕಂದರೆ ಅಡಿಕೆ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಹಣ್ಣಾಗೋದ್ರವರೆಗೆ ಮಳೆಗಾಲ ಇರುತ್ತೆ. ಮಳೆಗಾಲ ಮುಗಿದ ತಕ್ಷಣ ನಾವು ಕಳೆ ತೆಗಿಬೇಕು, ಇಲ್ಲದಾದ್ರೂ ಅಡಿಕೆ ಬಿದ್ದು ಹುಲ್ಲಲ್ಲಿ ಸಿಗೋಲ್ಲ. ಆ ಟೈಮ್ನಲ್ಲಿ ನಮ್ಗೆ 15 ಡೇಸಲ್ಲಿ ಕ್ಲೀನ್ ಆಗಬೇಕು. ಸೊ ಮಷಿನರಿ ಬಂದಿದ್ದಕ್ಕೆ ನಾವು 15 ಡೇಸ್ ಒಳಗಡೆ ಕ್ಲೀನ್ ಮಾಡ್ತೀವಿ. ಸೊ ತುಂಬ ಅನುಕೂಲ ಆಗಿದೆ. ಅಂದರೆ ಭೂಮಿ ಮಟ್ಟದಲ್ಲಿ ಕಟ್ ಮಾಡಿಬಿಡುತ್ತೆ ಅದು? ಹೌದು. ಬೇರೆ ಸಮೇತ ತೆಗೆಯಲ್ಲ? ಇಲ್ಲ, ಬೇರೆ ಸಮೇತ ತೆಗೆಯಲ್ಲ. ರೋಪ್ ಇರುತ್ತೆ, ರೋಪ್ನಲ್ಲಿ ಭೂಮಿ ಲೆವೆಲ್ನಲ್ಲಿ ಕಟ್ ಮಾಡುತ್ತೆ. ಅಷ್ಟಾದ್ರೆ ಸಾಕಲ್ಲ ತೋಟದಲ್ಲಿ? ಮತ್ತೆಂತ ನಾವು ಅಡಿಕೆ ಕೊಯ್ದಾದ ನಂತರ ಗೊಬ್ಬರ ಹಾಕುವಾಗ ಅವ್ರು ಹೆಂಗು ಕೂಲಿ ಕೆಲಸಗಾರರು ಕುಟಾರಲ್ಲಿ ಕೆಲಸ ಮಾಡೇ ಮಾಡ್ತಾರೆ, ಅವಾಗ ಕ್ಲೀನ್ ಮಾಡ್ಕೊಳ್ತಾರೆ. ನಾವು ಪೂರ್ತಿ ಭೂಮಿಯನ್ನು ಅಗದು ಕೀಳೋದ್ರಿಂದ ಭೂ ಸವಕಳಿನೂ ಆಗುತ್ತೆ, ಸಂಗಡ ಭೂಮಿಯಲ್ಲಿ ಅದರ ಲೆವೆಲ್ ಎಲ್ಲ ತಪ್ಪೋಗಿ ಮತ್ತೆ ಪುನಃ ಕೂಲಿ ಕೆಲಸಗಾರ ಹೆಚ್ಚಿಗೆ ಕೆಲಸ ಮಾಡುವಂಗಾಗುತ್ತೆ. ಇದರಿಂದ ಆದರೆ ಮಷಿನಲ್ಲಿ ಲೆವೆಲ್ ಇರುತ್ತೆ, ಮತ್ತೆ ನಮಗೆ ಮೇಲೆ ಟಾಪ್ ಅಷ್ಟೇ ಕಟ್ಟಾದ್ರೆ ಸಾಕು ಅದಕ್ಕೆ ಕಳೆಗಳೆಲ್ಲ. ಅಂದರೆ ಬೆಳೆಗಳು ಆಳವಾದ ಉಳುಮೆಯನ್ನು ಬಯಸಲ್ಲ? ಬಯಸಲ್ಲ, ಬೇಕಾಗಲ್ಲ. ಅದು ಭೂಮಿ, ಹಳೆ ಕಾಲದವರು ಅದನ್ನೇ ಹೇಳ್ತಿದ್ರು. ಎಲ್ಲ ನಮ್ಮ ತಂದೆಯವರೆಲ್ಲ ಕೇಳಿದ್ರೆ ಹೇಳ್ತಾರೆ, ಭೂಮಿ ಗಟ್ಟಿ ಆದರೆ ಮಾತ್ರ ನಾವು ಮೊದಲು ಅಗತ್ಯ ಮಾಡೋದು ಅಂತಿತ್ತು. ಕೂಡಾಲದಲ್ಲಿ ಅದನ್ನು ಪಲ್ಟಿ ಮಾಡ್ತಿದ್ರು, ಅಥವಾ ಆಮೇಲೆ ಪವರ್ ಟಿಲ್ಲರಿಂದ ಅಥವಾ ಕಲ್ಟಿವೇಟರಿಂದ ಇದು ಮಾಡ್ತಿದ್ರು, ಕಲ್ಟಿವೇಷನ್ ಮಾಡ್ತಿದ್ರು. ಬಟ್ ಅದು ಗಟ್ಟಿ ಆಗದೆ ಇರೋ ತೋಟಕ್ಕೆ ಬೇಕಾಗಲ್ಲ. ಅಂದರೆ ಭೂಮಿಯಲ್ಲಿ ಫಲವತ್ತತೆ ಇದ್ರೆ ಭೂಮಿ ಗಟ್ಟಿನೇ ಆಗಲ್ಲ. ಫಲವತ್ತತೆ ಇಲ್ಲದೇ ದನ ಗಿನ ಫುಲ್ ಬಿಟ್ಟು ಅವೆ ಎಲ್ಲ ಮೆಟ್ಟಿ ತೊಳೆದು ಹಾಳು ಮಾಡಿದರೆ ಮಾತ್ರ ಗಟ್ಟಿಯಾಗುತ್ತೆ. ಬಿಟ್ಟರೆ ಭೂಮಿಯಲ್ಲಿ ಗೊಬ್ಬರ ಚೆನ್ನಾಗಿ ಕೊಟ್ಟಂಥ ಭೂಮಿಗಳು ಗಟ್ಟಿಯಾಗಲ್ಲ, ಆಗ್ತಬೇಕಾಗಲ್ಲ. ನನಗೆ ಇಂಟರ್ ಕ್ರಾಪ್ ಬೆಳೆ ಇರುವಲ್ಲಿ ಈಗ ಕಾಳುಮೆಣಸಿದೆ, ಜಾಯ್ಕಾಯಿದೆ, ಕೊಕ್ಕೋ ಇದೆ. ಸೊ ಅಗತ್ಯ ಮಾಡಲಿಕ್ಕೆ ಹೋದರೆ ಅವುಗಳ ಬೇರಿಗೆಲ್ಲ ಪೆಟ್ಟಾಗತ್ತೆ. ಕಾಳುಮೆಣಸೆಲ್ಲ ತುಂಬಾ ಸೂಕ್ಷ್ಮ, ಅದ್ರ ಬೇರು ಹೊರಗಿರುತ್ತೆ, ಒಂದು ಸ್ವಲ್ಪ ಡ್ಯಾಮೇಜ್ ಆದ್ರೂ ಸತ್ತೋಗುತ್ತೆ ಅಥವಾ ಸ್ಲೋ ಬಿಲ್ಟ್ ಬರುತ್ತೆ. ಸೊ ಅಗತ್ಯ ಮಾಡಿಸೋದೇ ಇಲ್ಲ ನಾವು. ಈಗ ನೀವು ಹೇಳಿದ್ರಿ ಫಲವತ್ತತೆ ಇತ್ತಂದ್ರೆ ಗಟ್ಟಿನ ಆಗಲ್ಲ ಅಂತ, ನಿಮ್ಮ ಭೂಮಿ ಗಟ್ಟಿನ ಆಗಲ್ಲ? ನಮ್ದು ಈಗ ತೋಟಗಳು ಇರುವಂತ ಯಾವ ಏರಿಯಾದಲ್ಲೂ ಗಟ್ಟಿ ಇಲ್ಲ, ಗುಡ್ಡದ ಭೂಮಿ ಇದೆ, ಅದು ಬೇಸಿಗೆ ಡ್ರೈ ಲ್ಯಾಂಡ್, ಹಂಗಾಗಿ ಅದು ಗಟ್ಟಿ ಆಗುತ್ತೆ ಬೇಸಿಗೆಲಿ. ಗುಡ್ಡಕ್ಕೆಲ್ಲ ನೀರಿಂಗ್ ಸುಮ್ಮನೆ ತಡ್ ಮಾಡ್ಕೊಂಡಿದೀವಿ, ಎಲ್ಲ ಕೆರೆ ಬದು ಎಲ್ಲ ಬೆಟ್ಟದಂಚಿಗೆಲ್ಲ ಬೆಟ್ಟದ ನೀರೆಲ್ಲ ತಂದು ಆ ಕೆರೆಗೆ ಸ್ಟಾಕ್ ಮಾಡ್ತೀವಿ. ಸೊ ಅದು ಯಾರು ನಾವು ಯಾರು ಯೂಸ್ ಮಾಡಲ್ಲ, ನೀವು ಭೂಮಿನ ಹಿಂಗ್ಲಿಕ್ಕೆ ಮಾತ್ರ ತರಕ್ ನಿಮ್ಗೂ ಆಗಲ್ಲ. ಅಲ್ಲಿ ಗುಡ್ಡದ ತಲೆ ಮೇಲೆ ಇದೆ, ತಂದ್ರೆ ತರಬಹುದಿತ್ತು, ಬೇಡ ನಮ್ಗೆ. ನಮ್ಗೆ ಈಗಂತೂ ಬೇಡ, ಡಿಸೆಂಬರ್ ಜನವರಿ ಫೆಬ್ರವರಿ ವರೆಗೆ ನಮ್ಮ ಹತ್ರ ತುಂಬಾ ನೀರಿದೆ. ಆ ಕೆರೆ ಮಾಡಿದ್ರಿಂದ ಈ ನೀರು ಇರುವ ನೀರುಗಳೆಲ್ಲ ಹೆಚ್ಚಾಗಿದೆ, ತುಂಬಾ ಹೆಚ್ಚಾಗಿದೆ. ನಮ್ದು ಆಲ್ಮೋಸ್ಟ್ ಡಿಸೆಂಬರ್ ಎಂಡ್ ಫೆಬ್ರವರಿ ಜನವರಿಯಿಂದ ಡ್ರೈ ಆಗ್ತಿತ್ತು, ಈಗ ಸಾಧಾರಣ ಮಾರ್ಚ್ ಎಂಡ್ ಏಪ್ರಿಲ್ ವರೆಗೂ ನೀರು ಇರುತ್ತೆ ಫುಲ್ಲು. ಆಮೇಲೆ ಸ್ವಲ್ಪ ನೀರು ಶಾರ್ಟೇಜ್ ಆಗುತ್ತೆ, ಅದಕ್ಕೆ ಬದಲಿ ವ್ಯವಸ್ಥೆ ಮಾಡ್ಕೊಂಡಿದೀವಿ ಬಾವಿ ಪಂಪು. ಮತ್ತೆ ಹನಿ ನೀರಾವರಿ ಎಲ್ಲ ಬೆಳೆಗಳಿಗೆ ಅಳವಡಿಸಿದ್ದು ಹೇಗೆ? ನಮ್ಮ ಹತ್ರ ಎಲ್ಲದೂ ಇದೆ, ತುಂತುರು ನೀರಾವರಿನೂ ಇದೆ, ಹನಿ ನೀರಾವರಿನೂ ಇದೆ. ಗೇರು ಮಾವು ಆ ಥರ ಗುಡ್ಡದ ಮೇಲೆ ಬೆಳೆದಿರೋ ಬೆಳೆಗೆಲ್ಲ ಹನಿ ನೀರಾವರಿ ಮಾಡಿದ್ದೀವಿ. ಅಡಿಕೆ ತೋಟ ತೆಂಗಿಗೂ ಹನಿ ನೀರಾವರಿ ಮಾಡಿದ್ದೀವಿ. ಅಡಿಕೆ ತೋಟದಲ್ಲಿರೋದಕ್ಕೆ ಮಾತ್ರ ತುಂತುರು ನೀರಾವರಿ ಇದೆ, ಯಾಕಂದರೆ ಇಂಟರ್ ಕ್ರಾಪ್ ಎಲ್ಲ ಕಡೆ ಇರೋದ್ರಿಂದ ಡ್ರಿಪ್ ಅಂತಂದರೆ ಒಂದೊಂದು ಭರಣಗಳಲ್ಲಿ ನಾಲ್ಕು ಲೈನ್ ಬೇಕಾಗುತ್ತೆ. ಸೊ ಅದು ಅದರದ್ದು ಲ್ಯಾಟ್ರಲ್ಲೇ ಜಾಸ್ತಿ ಆಗೋದ್ರಿಂದ ತುಂತುರು ನೀರಾವರಿ ಮಾಡಿವಿ. ಅಂದರೆ ಎಂತೆಂಥ ಬೆಳೆ ಹೆಂಗೆಂಗೆ ಬಯಸುತ್ತೆ ಅಥವಾ ಉಪ ಬೆಳೆಗಳು ಎಲ್ಲವನ್ನು ಕೂಡಿ ಬೆಳೆದಾಗ ಒಂಥರ ಮಾಡಬೇಕು ಮಾಡಬೇಕು ಅಲ್ಲ? ಹೌದು, ಇಂಟರ್ ಕ್ರಾಪಿಂಗ್ ಎಲ್ಲ ಬೆಳೆಗೂ ನೀರು ಕೊಡಲೇಬೇಕು ಅಡಿಕೆ ತೋಟದಲ್ಲಿರೋದು. ಸೊ ಅದಕ್ಕೆ ಬೇರೆ ಲೈನು, ಈಗ ಇಂಟರ್ ಕ್ರಾಪಿಂಗ್ ಬೇರೆ ಲೈನು, ಮತ್ತೆ ಪುನಃ ಅಡಿಕೆಗೆ ಇನ್ನೊಂದು ಲೈನು, ಲ್ಯಾಟ್ರಲ್ ಜಾಸ್ತಿ ಆಗುತ್ತೆ. ಏನಂದರೆ ಕಳೆ ಹೊಡೆಯುವಾಗ ಅದನ್ನು ಫೋಲ್ಡ್ ಮಾಡೋದು, ಮತ್ತೆ ಪುನಃ ಕಳೆ ಹೊಡೆದ ನಂತರ ಅದನ್ನು ಬಿಡಿಸೋದು, ಕೂಲಿ ಕೆಲಸ ಸಿಕ್ಕಾಬಟ್ಟೆ ಲೇಬರ್ ಓರಿಯೆಂಟೆಡ್ ಆಗುತ್ತೆ. ಹಾಗಾಗಿ ತುಂತುರು ನೀರಾವರಿ ಮಾಡಿಯೋದಕ್ಕೆ ಸ್ಪ್ರಿಂಕ್ಲರು ಚಿಕ್ಕದು, ಮೈಕ್ರೋ ಸ್ಪ್ರಿಂಕ್ಲರು. ಸೊ ಅದು ಎಲ್ಲ ಬೆಳೆಗೂ ನೀರು ಕೊಡುತ್ತೆ. ನೀರು ಹೆಚ್ಚಾದರೆ ಬಸದೋಗುವಂಗೆ ಬಸಿಗಾಲುವೆ ಇದೆ. 32 ಎಕರೆಗೆ ಪೋಷಕಾಂಶಗಳ ನಿರ್ವಹಣೆ ಕಷ್ಟ ಆಗುತ್ತಾ? ಕಷ್ಟ ಆಗುತ್ತೆ. ಸ್ವಲ್ಪ ಗೋಶಾಲೆ ನಮ್ಮದು ಒಂದು ಅರ್ಧದಷ್ಟು ತೋಟಕ್ಕೆ ನಮ್ಗೆ ಸಾಲುತ್ತೆ, ಉಳಿದಿದ್ದ ಅರ್ಧದಕ್ಕೆ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡ್ತೀವಿ. ಲೋಕಲ್ದು ಒಂದಿಷ್ಟು ಜನ ನಮಗೆ ಗೊಬ್ಬರ ರೆಡಿ ಮಾಡಿಕೊಡೋರು ಇದ್ದಾರೆ, ಮ್ಯಾಕ್ಸಿಮಮ್ ಅವ್ರ ಹತ್ರ ತಗೋತೀವಿ, ಅವ್ರ ಹತ್ರಿಂದನೂ ಕಡಿಮೆ ಬಿದ್ದಾಗ ಹೊರಗಡೆ. ಅಂದರೆ ನಿಮ್ಮದು ಒಂದು ಗೋಶಾಲೆ ಇದೆ, ಅದರಿಂದ ಸಗಣಿ ಗಂಜಲ ಬರುತ್ತೆ, ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಮತ್ತು ಕೃಷಿ ತ್ಯಾಜ್ಯಗಳು ಅಂತೀವಲ್ಲ, ತೋಟದ ತ್ಯಾಜ್ಯಗಳು ಕೂಡ ಆಗ್ಬೋದು, ಅದರ ಗರಿಗಳಾಗ್ಬೋದು, ಮರ ಮಟ್ಟ ಬಿದ್ದಂಥ ಗಿಡಗಳಾಗ್ಬೋದು, ಕಳೆಗಳಾಗ್ಬೋದು, ಇವುಗಳನ್ನು ಹೇಗೆ ಬಳಸೋದು? ಇಲ್ಲ, ಅದನ್ನು ಮೊದಲೇ ನಾವು ಗೊಬ್ಬರಕ್ಕೆ ತರ್ತಿದ್ವಿ ಇಲ್ಲಿ, ತಂದು ಮತ್ತು ಗೊಬ್ಬರ ಮಾಡಿ ಒಯ್ಯೋ ಡಬಲ್ ಕೆಲಸ ಆಗುತ್ತೆ ಅಂತಂದು ಈಗ ಎಲ್ಲ ಗೊಬ್ಬರ ಹಾಕಿದ್ದಂಥ ಅದನ್ನೇ ಕಟ್ ಮಾಡಿ ಮಲ್ಚಿಂಗ್ ಮಾಡ್ತೀವಿ. ಅಡಿಕೆ ತೋಟದ ಗರಿಗಳನ್ನು ಅದಕ್ಕೆ ಹಾಕ್ತೀವಿ, ಕೊಕ್ಕೋದು ಟೊಂಗೆಗಳನ್ನು ಕಟ್ ಮಾಡಿ ಅದಕ್ಕೆ ಹಾಕ್ತೀವಿ, ತೆಂಗಿನ ಗರಿ ಇದ್ದರೂ ಕಟ್ ಮಾಡಿ ಅದಕ್ಕೆ ಹಾಕೋದು, ತೆಂಗಿನಕಾಯಿ ಸಿಪ್ಪೆ ಇದ್ದರೂ ತೊಗೊಂಡೋಗಿ ತೆಂಗಿನ ಮರಕ್ಕೆ ಹಾಕ್ತೀವಿ. ಎಲ್ಲ ಕೃಷಿ ತ್ಯಾಜ್ಯ ಏನಿದೆಯೋ ಎಲ್ಲವನ್ನು ಪುನಃ ತೋಟಕ್ಕೆ ಉಪಯೋಗಿಸ್ತೇವೆ. ಕಟ್ ಮಾಡಿ ಹಾಕೋದಂದ್ರೆ ಮಷಿನಿಂದ ಕಟ್ ಮಾಡೋದು? ಕೈಯಿಂದ, ಕೈಯಲ್ಲೇ ಕಟ್ ಮಾಡ್ತೀವಿ. ಅಷ್ಟು ಚಿಕ್ಕ ಪೌಡರ್ ಮಾಡೋದು ಬೇಕಾಗೋದಿಲ್ಲ, ಮತ್ತೆ ಅಡಿಕೆ ಗರಿಯನ್ನೇ ಒಂದು 3-4 ಪೀಸ್ ಮಾಡಿ ಮುಚ್ಚಿಬಿಟ್ರೆ ಒಳ್ಳೆ ಮಲ್ಚಿಂಗೂ ಆಗುತ್ತೆ, ನಿಧಾನಕ್ಕೆ ಗೊಬ್ಬರನೂ ಆಗ್ತದೆ. ಅದಕ್ಕೆ ಆಳುಗಳನ್ನು ಬಳಸ್ಕೊಳ್ತೀರಿ? ಆಳುಗಳನ್ನ ಬಳಸ್ತೀವಿ, ಸ್ವಂತನೂ ಮಾಡ್ತೀವಿ. ಈಗ ನೀವು ಈ ರೀತಿ ಮಲ್ಚಿಂಗ್ ಹಾಕಿರ್ತೀರಿ, ಎಷ್ಟು ದಿನಕ್ಕೆ ಅದು ಕಳೆಯುತ್ತೆ? ಇಲ್ಲ, ಈಗ ತೆರಕ ಹಾಕಿದ್ದೆಲ್ಲ ತಪ್ಪು ಒಣಗಿದ ಎಲೆಗಳನ್ನ ಹಾಕ್ತೀವಿ, ಅವೆಲ್ಲ 2-3 ತಿಂಗಳು ಕಳೆಯುತ್ತೆ. ಅಡಿಕೆ ಗರಿಗಳಿದ್ರೆ 5-4 ತಿಂಗಳು ಬೇಕು, ತೆಂಗಿನ ಗರಿಗಳಿದ್ರೆ ಇನ್ನೂ ಜಾಸ್ತಿ ಬೇಕು, ತೆಂಗಿನ ಸಿಪ್ಪೆಗಳಿದ್ರೆ ವರ್ಷಗಟ್ಟಲೆ ಬೇಕು, ವರ್ಷ ಆಗುತ್ತೆ. ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ, ನಾವಲ್ಲಿ ಮತ್ತೇನು ಕಿಟ್ಟಕ್ಕೆ ಹೋಗಲ್ಲ, ಅದು ಅದರದಷ್ಟಕ್ಕೆ ಅದು ಕಳೀತಾ ಇರ್ತದೆ, ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ, ಅದು ಅದ್ರ ಕೆಲಸ ಮಾಡ್ತಾರೆ. ಎರೆಹುಳುಗಳು ಬಂದವರು ನಿಧಾನಕ್ಕೆ ಎಷ್ಟು ಗೊಬ್ಬರ ಇದಾಗಿದೆಯೋ ಅದನ್ನು ತಿಂತವೆ. ಸೊ ನ್ಯಾಚುರಲ್ ಆಗಿ ಅಲ್ಲಿ ಈಗ ನೀವು ಅರ್ಧಕ್ಕೆ ಈ ಸಾವಯವ ಗೊಬ್ಬರ ಮನೆಯಲ್ಲಿ ಸಗಣಿ ಗೊಬ್ಬರ ಅದೆಲ್ಲ ಸಾಕಾಗುತ್ತೆ, ಇನ್ನು ಅರ್ಧ ಹೊರಗಿಂದ ತಂದು ಹಾಕ್ತೀರಿ, ಖರ್ಚು ಭಾಳ ಬರ್ತಾ ಹೊರಗಿಂದ ತರೋದು? ಅಲ್ಲ, ಖರ್ಚು ಬರುತ್ತೆ, ಇಲ್ಲಿ ಮಾಡಿಸಿದ್ರು ಸುಮಾರು ಅದರ 75% ಅಷ್ಟು ಖರ್ಚಾಗತ್ತೆ. ಇವತ್ತಿನ ಲೇಬರು ಮೊದಲಿನಷ್ಟು ಲೇಬರ್ಸು ಸ್ಕಿಲ್ಡ್ ಲೇಬರ್ಸ್ ಅಲ್ಲ, ಅಷ್ಟು ಪ್ರಾಮಾಣಿಕ ಲೇಬರ್ ಕೆಲಸಗಳಿಲ್ಲ. ಇವತ್ತು ನಾವು ಸಣ್ಣಲ್ಲಿರುವಾಗ ನೋಡಿದಂತಹ ಲೇಬರಲ್ಲಿ ಅಷ್ಟು ಶ್ರದ್ಧೆಗಳು ಕಡಿಮೆ. ಅವಾಗೇನಾಗುತ್ತೆ, ನಮಗೆ ಗೊಬ್ಬರ ತಯಾರು ಮಾಡೋದು ಅಷ್ಟೇ ಕಾಸ್ಟ್ಲಿ ಇವತ್ತು ಸಂಗ್ರಹ. ಅದ್ರ ಜೊತೆಯಲ್ಲಿ ಈಗ ನಾವು ಸಿಮೆಂಟ್ ಗೋಶಾಲೆಗಳಾಗಿದೆ, ಅದಕ್ಕೆ ನಾವು ಸೊಪ್ಪು ಹಾಕಿದರೆ ಅದನ್ನು ತೆಗಿಯೋರು ಸಗಣಿ ತೆಗಿಯೋಕ್ಕೆ ಬರೋರು ಕಡಿಮೆ. ತಾವು ಸಗಣಿ ತೆಗಿಯೋಕ್ಕೆ ಬರೋಲ್ಲ, ಬೇರೆ ಕೆಲಸ ಇದ್ರೆ ಹೇಳಿ ಅನ್ನುವಂತಹ ಲೇಬರ್ಗಳು ಇದ್ದಾರೆ. ಸೊ ಎಲ್ಲ ದೃಷ್ಟಿಯಿಂದ ನಮ್ಮ ಹತ್ರ ಏನು ಜಮೀನು ಕ್ಲೀನ್ ಆಗಬೇಕೋ ಅದಷ್ಟು ಜಾಗದ ಕ್ಲೀನ್ ಮಾಡಿದ್ದು ತಂದು ಸಗಣಿ ಹಾಕಿ ಗೊಬ್ಬರ ಮಾಡ್ತೀವಿ, ಉಳಿದಿದ್ದನ್ನು ಹೊರಗಡೆಯಿಂದ ಪರ್ಚೇಸ್ ಮಾಡ್ತೀವಿ. ಯಾಕೆ ಕೇಳಿದ್ರೆ ಭಾಳ ಪ್ರತಿ ದಿವಸ ಸಗಣಿ ತೆಗಿಯೋಕೆ ಕೇಳಿದ್ರೆ ಲೇಬರ್ ನಾಪತ್ತೆ ಆಗ್ತಾನೆ. ಪ್ರತಿದಿನ ತೆಗಿಲೇಬೇಕು, ಇಲ್ಲಿ ಬೆಳಕಾಗಲ್ಲ. ಪಾಪ ಅವು ಒಂದು ಪ್ರಾಣಿ ಅಲ್ಲ ಸರ್, ನಮಗೆ ಅವು ಒಂದು ಜೀವಿ, ಅವು ಗಲೀಜಾಗತ್ತೆ, ಅವಕ್ಕೂ ನೊಣ ಅನ್ನು ಸಿ ಕಡಿಯುತ್ತೆ ರಾಶಿ ಅಲ್ಲಿ ಬಿಟ್ಟರೆ ನಾವು. ಮತ್ತೆ ನಮ್ಮ ಅದರಿಂದ ಬರ್ತಕ್ಕಂಥ ಉತ್ಪನ್ನ ಕಡಿಮೆ ಆಗುತ್ತೆ, ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಹೌದು ಹೌದು ಅವಕ ರೋಗಗಳು ಅದು ಇದು ಬರುತ್ತೆ. ಸೊ ಅದಕ್ಕೆ ಡೈಲಿ ಕ್ಲೀನ್ ಮಾಡ್ತೀವಿ. ಟಿಲಕ್ ಕ್ಲೀನ್ ಮಾಡ್ಬೇಕು ಅಂದ್ರೆ ಬರಲ್ಲ ಅಲ್ಲಿ ಲೇಬರ್ಸ್ಗಳು ಸಗಣಿ ತೆಗಿಯೋಕೆ ಅಂತ ಹೇಳಿದ್ರೆ. ಈ ಜಾರ್ಖಂಡದವ್ರ ಇದ್ರು ಸಹಿತ ಇವತ್ ಸಗಣಿ ತೆಗೆದವನಿಗೆ ನಾಳೆ ಹೇಳಿದ್ರೆ ಅವ್ನ್ ಮತ್ತೆ ಹೋಗಲ್ಲ ಶಿಫ್ಟ್ ಅವರಲ್ಲು. ಅವರೇ ಹೇಳ್ತಾರೆ ನಾವು ನಿನ್ನೆ ತೆಗೆದಿದ್ವಿ ಇವತ್ ಬೇರೆಯವ್ರು ಕಳಿಸಿ ಅಂತ. ಹಂಗಾಗಿ ಮತ್ತೆ ಅದನ್ನ ಈಸಿ ಮಾಡಬಹುದಲ್ಲ, ಎಲ್ಲ ನೆಲಹಾಸನ್ನ ಸಾಫ್ ಮಾಡಿ ಒಂದು ಸಲಿಕೆಯಿಂದ ಒಂದ್ ಕಡೆ ಬಡ ಬಡ ಬಡ ಬಡ ನೀರು ಬಿಟ್ಬಿಟ್ರೆ ಅದು ನೀವು ಸೊಪ್ಪು ಕಟ್ ಮಾಡಿದ್ದವುಗಳನ್ನ ಗೋಶಾಲೆಗೆ ಹಾಸದೇ ಇದ್ರೆ ಆತರ ಕ್ಲೀನ್ ಮಾಡ್ತೀವಿ ನಾವು. ಈಗ ನಮ್ದು ಈ ಟೈಮ್ನಲ್ಲಿ ಸೊಪ್ಪು ಕಟ್ ಮಾಡಲ್ಲ, ಈಗೆಲ್ಲ ನಾವು ಮಷಿನಲ್ಲಿ ವಾಶ್ ಮಾಡ್ತೀವಿ. ಜಸ್ಟ್ ಒಂದು ಸಲಿಕೆಯಿಂದ ಕ್ಲೀನ್ ಮಾಡ್ಕೊಂತೀವಿ, ಆಮೇಲೆ ಹಿಂದ್ಗಡೆಯಿಂದ ಪ್ರೆಷರ್ ವಾಷರ್ ಕ್ಲೀನ್ ಮಾಡ್ತಾ ಬಂದ್ಬಿಡ್ತೀವಿ. ಸೊಪ್ಪು ಹಾಕಿದಾಗ ಆತರ ಮಾಡೋಕ್ಕಾಗಲ್ಲ, ಅದು ಕೈಯಿಂದ ತೆಗಿಬೇಕು ಅಥವಾ ಕೊಕ್ಕೆಯಿಂದ ತೆಗಿಬೇಕು. ಯಾಕೆ ಅದು ಸೊಪ್ಪು ಸಲಿಕೆಯಲ್ಲಿ ಬರಲ್ಲ, ಸಗಣಿನೂ ಬರಲ್ಲ, ಅವಾಗ ಸಗಣಿನೂ ಬರಲ್ಲ, ಸೊಪ್ಪು ಜೊತೆಯಲ್ಲಿ ಹಿಡ್ಕೊಬಿಡುತ್ತೆ. ಹಾಗಾಗಿ ಕೈಯಿಂದನೇ ತೆಗಿಬೇಕು, ಕೈಯಿಂದನೇ ತೆಗಿಬೇಕು ಅಥವಾ ಕೊಕ್ಕೆಯಿಂದ ಜಗ್ಬೇಕು. ಅದು ಅರ್ಧ ಸೊಪ್ಪು ಬರುತ್ತೆ, ಅರ್ಧ ಸಗಣಿ ಬರುತ್ತೆ. ಬಿಟ್ಟಿದ್ದನ್ನ ಮತ್ತೆ ಸಲಿಕೆಯಿಂದ ತೆಗಿಬೇಕು. ಸೊ ಅವರಿಗೆ ಒಂದು ಅರ್ಧ ದಿವಸದ ಕೆಲಸ ಆಗತ್ತೆ. ಸೊ ಅದಕ್ಕೆ ಅವರು ರೆಡಿ ಆಗಲ್ಲ ಎಲ್ಲರು. ಎಷ್ಟು ದನಗಳು? ದನಗಳು ಒಂದು 20 ದನ ಇದೆ. ಎಲ್ಲದೂ ಇದೆ, ಗೀರು, ಶಾಯಿವಾಲು, ಸಿಂಧಿ, ಮಲ್ನಾಡು ಗಿಡ್ಡ, ಎಮ್ಮೆ. ಹಾಲು ಉತ್ಪಾದನೆ ಆಗುತ್ತೆ? ಹಾಲು ಉತ್ಪಾದನೆ ಆಗುತ್ತೆ, ಆದರೆ ಹೊರಗಡೆ ಡೈರಿ ಕೊಡಲ್ಲ, ತುಪ್ಪ ಮಾಡಿ ನಾವೇ ಮಾರ್ತೀವಿ. ಬರೀ ಹಸುವಿನ ತುಪ್ಪನೇ ಇದ್ದರೆ ಮಹಾರಾಷ್ಟ್ರಕ್ಕೆ ಕಳಿಸ್ತೀವಿ, ಕೆ ಜಿಗೆ 1,500 2,000 ಸಿಗುತ್ತೆ. ಎಮ್ಮೆ ತುಪ್ಪ ಇದ್ದರೆ ಲೋಕಲ್ದಲ್ಲೇ ಮಾರ್ತೀವಿ. ಯಾಕಂದರೆ ಡೈರಿ ಕೊಡಬೇಕು ಅಂದರೆ ಇಲ್ಲಿಂದ 5 ಕಿಲೋಮೀಟ್ರ್ ಹೋಗ್ಬೇಕು. ಪ್ರತಿ ದಿವಸ 5-10 ಕಿಲೋಮೀಟ್ರ್ ಹೋಗಿ ಬರೋದು, ಅದ್ರ ಪೆಟ್ರೋಲ್ ಖರ್ಚೆಲ್ಲ ಲೆಕ್ಕ ಹಾಕಿದರೆ ನಮಗೆ ತುಪ್ಪ ಮಾಡಿ ಮಾರೋದೇ ಈಸಿ. ಮಜ್ಜಿಗೆ ನಮಗೆ ಸಿಗುತ್ತೆ, ಲೇಬರಿಗೆ ಕೊಡ್ತೀವಿ ಕುಡಿಲಿಕ್ಕೆ ಬೇಕಾಗುವಷ್ಟು, ನಾವು ಬೇಕಾದಷ್ಟು ಉಪಯೋಗಿಸ್ತೀವಿ, ಹೆಚ್ಚಿದ್ದದ್ದು ವಾಪಸ್ ದನಕ್ಕೆ ಕೊಡ್ತೀವಿ. ಅಷ್ಟು ಮಜ್ಜಿಗೆ ಮಾಡೋದು, ಅಷ್ಟು ಬೆಣ್ಣೆ ತೆಗೆಯೋದು, ಅದೆಲ್ಲ ಎಲ್ಲ ಮಷಿನರಿ ಸರ್, ನಾವು ಕೈಯಿಂದ ಏನು ಮಾಡಲ್ಲ, ಎಲ್ಲ ಮಷಿನರಿ. ಇವತ್ತು ಮಜ್ಜಿಗೆ ಕಡಿಯೋದು ಮಷಿನರಿ, ಹಾಲು ಕಾಸೋದು ಗ್ಯಾಸು. ಮೊದಲೆಲ್ಲ ಬೆಂಕಿ ಹೊಡ್ತಾ ಕೂತ್ಕೊಳ್ತಿದ್ರು, ಇವತ್ತೇನಿಲ್ಲ, ಎಲ್ಲ ಗೊಬ್ಬರ ಬಯೋಗ್ಯಾಸ್ ಇದೆ, ಸಿಲಿಂಡರ್ ಗ್ಯಾಸ್ ಇದೆ. ಎನಿವನ್ನು ಎಷ್ಟು ಬೆಣ್ಣೆ ಬರುತ್ತೆ ದಿನ? ಅಲ್ಲ ಅದು ಸೀಸನ್ ಮೇಲೆ, ಈಗ ಈ ಈ ಟೈಮ್ನಲ್ಲಿ ಆದರೆ ಪ್ರತಿ ದಿವಸ ಒಂದು 1/4 kg ಎಷ್ಟು ಬೆಣ್ಣೆ ಬರುತ್ತೆ. ಹಾಲು ಜಾಸ್ತಿ ಇದ್ರೆ ಜಾಸ್ತಿ ಬರುತ್ತೆ. ಅಂದ್ರೆ ತಿಂಗಳಿಗೆ ಒಂದ್ಸಲ ಮಾರೋದಾ? ಹಾಂ, ತಿಂಗಳಿಗೆ ಒಂದ್ಸಲ ಮಾರ್ತೀವಿ. ಎಷ್ಟು ತುಪ್ಪ ಬರುತ್ತೆ ಒಂದು ತಿಂಗಳಿಗೆ? ಅಲ್ಲ, ತುಪ್ಪ ನಾವು ರೈತರಾಗಿ ನಮಗೆ ಏನು ಬೇಕೋ ಅಷ್ಟು ಉಪಯೋಗಿಸಿ ಹೆಚ್ಚಿದ್ದದ್ದು ಮಾತ್ರ ಮಾರೋದು. ನಮ್ಮಲ್ಲಿ ಎಲ್ಲರೂ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಏನು ನಮ್ದು ಊಟದಲ್ಲಿ ದೋಸೆ ತಿನ್ನೋದ್ರಲ್ಲಿ ಎಲ್ಲೆಲ್ಲಿ ತುಪ್ಪ ಬೇಕೋ ಉಪಯೋಗಿಸ್ತೀವಿ. ಮ್ಯಾಕ್ಸಿಮಮ್ ಎಲ್ಲ ನಮ್ಮ ಮನೆಯ ಅಡುಗೆಗಳಲ್ಲಿ ತುಪ್ಪನೇ ಜಾಸ್ತಿ ಯೂಸ್ ಮಾಡ್ತೀವಿ. ಬಿಟ್ಟರೆ ಮನೆಯಲ್ಲೇ ಕೊಬ್ಬರಿ ಒಣಗಿಸಿ ಮಾಡಿದ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀವಿ. ಹೊರಗಡೆಯಿಂದ ಎಣ್ಣೆ ತರಲ್ಲ ನಾವು ಎಲ್ಲ, ಯಾಕಂತಂದರೆ ನಮ್ಮದು ನಮಗೆ ಗೊತ್ತಿದೆ, ನಾವೇ ಮಾಡಿಸ್ಕೊಬಂದ ಎಣ್ಣೆ ಪ್ಯೂರ್ ಇದೆ ಅಂತ. ನಾವು ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡಲ್ಲ, ವಿನೆಗರ್ ಮಿಕ್ಸ್ ಮಾಡಲ್ಲ, ಏನು ಮಾಡಲ್ಲ. ಒಂದ್ಸಲ ಎಣ್ಣೆ ಮಾಡಿಸಿದ್ರೆ 1 ವರ್ಷ ಇಟ್ಕೋತೀವಿ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ನಮ್ದು ಎಲ್ಲ ಕರಿದ ಪದಾರ್ಥಗಳನ್ನು ಸಹಿತ ಅದರಲ್ಲೇ ಕರಿತೀವಿ. ಅಡುಗೆಗೂ ಅದು ಅಥವಾ ತುಪ್ಪನೇ ಯೂಸ್ ಮಾಡ್ತೀವಿ. ನಾವು ಹೊರಗಡೆಯಿಂದ ಯಾವುದೇ ಎಣ್ಣೆಗಳನ್ನ ತಂದು, ಯಾಕಂದ್ರೆ ನಾವು ಸ್ವಲ್ಪ ನಮಗೆ ಲೋಕಲ್ ಫುಡ್ ಬಗ್ಗೆ ಭಾಳ ಆಸಕ್ತಿ. ಅಲ್ಲಿ ಕೆಮಿಕಲೈಸ್ಡ್ ಎಣ್ಣೆ ಅಥವಾ ಯಾವುದೋ ಅವರಿಗೆ ಬೇಕಾದಂಥ ಎಣ್ಣೆಗಳನ್ನು ಮಿಕ್ಸ್ ಮಾಡಿದ ಎಣ್ಣೆಗಳನ್ನು ತಂದು ತಿನ್ನೋದ್ರಲ್ಲೂ ಅಷ್ಟು ಖುಷಿ ಇಲ್ಲ. ಹಾಗಾಗಿ ತರಕಾರಿನೂ ನಾವೇ ಬೆಳಿತೀವಿ, ಅಕ್ಕಿನೂ ನಮ್ಮದೇ ನಾವು ಬೆಳ್ಕೋತೀವಿ, ಎಣ್ಣೆನೂ ನಮ್ಮದೇ ನಾವು ಉಪಯೋಗಿಸ್ತೀವಿ. ಅದರಿಂದ ಕೇಕ್ ಸಿಗುತ್ತಲ್ಲ ದನಕರುಗಳಿಗೆ ಹಾಕ್ತಾರೆ ಮತ್ತೆ? ಹೌದು, ಅದನ್ನು ದನಕರುಗಳಿಗೆ ಯೂಸ್ ಮಾಡ್ತೀವಿ. ಕೊಬ್ಬರಿ ಎಣ್ಣೆ ಏನು ಕೇಕ್ ಇದೆ ಅದೆಲ್ಲ ಹಿಂಡಿ ಅಂತೀವಿ ನಾವು, ಅದನ್ನು ದನಕರುಗಳಿಗೆ ಯೂಸ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಕೆಲವೊಂದಿಷ್ಟು ಬೇರೆ ಹಿಂಡಿನೂ ತರ್ತೀವಿ. ಹತ್ತಿ ಕಾಳಿನ ಕೇಕ್ಸ್ ಇರುತ್ತೆ, ಬೂಸ ಸಿಗುತ್ತೆ, ಅವುಗಳನ್ನೆಲ್ಲ ಹಾಕ್ತೀವಿ. ಆಮೇಲೆ ಭತ್ತದು ಹೊಟ್ಟು ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ತೀವಿ, ಯಾಕಂದ್ರೆ ನಾವು ಅಕ್ಕಿ ಮಾಡಿಸ್ಲಿಕ್ಕೆ ಹೋದಾಗ ಧೂಳು ತರ್ತೀವಿ. ಸೊ ಅದನ್ನು ಉಪಯೋಗಿಸ್ತೀವಿ. ಈ ಇಲಾಖೆ, ತೋಟಗಾರಿಕೆ ಇಲಾಖೆ ನಿಮ್ಮ ಜೊತೆ ಇರುತ್ತೆ, ನೀವು ಅವ್ರ ಜೊತೆ ಒಡನಾಟ ಇರುತ್ತೆ, ಹೇಗೆ ಬಳಸ್ಕೊಳ್ತೀರಿ, ಅಲ್ಲಿಂದ ಏನೇನು ಸೌಲಭ್ಯ ಪಡೆದಿರಿ? ಅಲ್ಲ, ಅವ್ರದ್ದು ಒಂದೊಂದ್ಸಲ ಒಂದೊಂದು ಸ್ಕೀಮ್ಗಳು ಬರುತ್ತೆ. ಕೆಲವೊಂದ್ಸಲ ಜಾಯ್ಕೇಕ್ ಸ್ಕೀಮ್ ಇತ್ತು ಮೊದಲೇ, ಆಮೇಲೆ ಕೋಕೋಕ್ ಸ್ಕೀಮ್ ಇತ್ತು. ಆ ಥರ ಅವ್ರದ್ದು ಪ್ರತಿ ವರ್ಷ ಒಂದೊಂದು ಸ್ಕೀಮ್ಗಳು ಬಂದಾಗ ನಮಗೆ ಅದು ಯೂಸ್ ಆಗುತ್ತೆ ಅಂತಂದ್ರೆ ನಾವು ಆ ಸ್ಕೀಮ್ಗಳನ್ನೆಲ್ಲ ತೊಗೊಂಡಿದ್ದೀವಿ. ಅದೇ ನಮ್ಗಳ ಸಹಕಾರನೂ ಆಗಿದೆ, ಯಾಕಂದ್ರೆ ಜಾಯ್ಕಾಯಿ ಫಸ್ಟ್ ಮಾಡುವಾಗ 2 ವರ್ಷ ಅವ್ರದೇ ಸ್ಕೀಮ್ಗಳು ಸಿಕ್ಕಿತ್ತು ನಮಗೆ. ಆವಾಗ ಅವರು ಕೊಟ್ಟಿದ್ದನ್ನು ನಾವು ಜಾಯ್ಕಾಯಿ ಗಿಡ ಕೊಡ್ತಾ ಇದ್ದಾರೆ, ಇದನ್ನು ಹಚ್ಚಿಬಿಡೋಣ, ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ ಅನ್ನೋ ದೃಷ್ಟಿಲಿ ಹಚ್ಚಿದ್ವಿ. ಈಗ ಅದು ಒಳ್ಳೆ ಇನ್ಕಮ್ ಆಗಿದೆ, ಯಾಕಂದರೆ ಈಗ 2 ತಿಂಗಳ ನಾವು ಫುಲ್ ಬಿಸಿ ಜಾಯ್ಕಾಯಿ ಕೊಯ್ಯೋದ್ರಲ್ಲಿ. ಯಾಕಂದರೆ ನಮಗೆ ಪ್ರತಿ ವರ್ಷ ಏನಿಲ್ಲ ಅಂದರೂ ಒಂದು 50,000-60,000 ಈಗಲೇ ಇನ್ಕಮ್ ಬರ್ತಾ ಇದೆ. ಇನ್ನು 50% ಜಾಯ್ಕಾಯಿ ಗಿಡಕ್ಕೂ ಫಲ ಬಂದಿಲ್ಲ ಮತ್ತೆ, ಆದರೂ ಒಂದು 50,000. ಯಾಕಂದ್ರೆ ನಾವು ಅದಕ್ಕೆ ಏನು ಎಕ್ಸ್ಟ್ರಾ ಏನು ಮೇಂಟೆನೆನ್ಸ್ ಮಾಡಲ್ಲ. ತೋಟಕ್ಕೆ ಹಾಕಿದ್ದೆ ಗೊಬ್ಬರ, ತೋಟಕ್ಕೆ ಹಾಕಿದ್ದೆ ನೀರು, ಅದೊಂಥರ ಅರಣ್ಯದ ಬೆಳೆ. ಅರಣ್ಯದ ಬೆಳೆ ಮತ್ತು ಅದಕ್ಕೆ ಮೇಂಟೆನೆನ್ಸೇ ಇಲ್ಲ, ಯಾವ ಪ್ರಾಣಿ ಬಾಧೆ ಇಲ್ಲ. ಉಳಿದಿದ್ದು ಎಲ್ಲದಕ್ಕೂ ಪ್ರಾಣಿ ಬಾಧೆಗಳಿದೆ, ಅದಕ್ಕೆ ಯಾವ ಪ್ರಾಣಿ ಬಾಧೆ ಇಲ್ಲ, ರೋಗ ಇಲ್ಲ, ನಾವೇನು ಅದಕ್ಕೆ ಎಕ್ಸ್ಟ್ರಾ ಮೇಂಟೆನೆನ್ಸ್ ಏನೂ ಇಲ್ಲ. ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ ಡ್ರಿಪ್ಪಿಗೆ ಎಲ್ಲದಕ್ಕೂ ಸಬ್ಸಿಡಿ ಅವ್ರದ್ದು ಸ್ಕೀಮ್ ಇದ್ದಂಗೆ ನಮ್ಗೆ ಸಿಕ್ಕಿದೆ, ತೊಗೊಳ್ತೀವಿ ಅದನ್ನು. ಏನು ಅಂದರೆ ಸ್ಕೀಮ್ ಬಂದಿದ್ದು ನಿಮ್ಗೆ ಹೇಳ್ತಾರಾ ಅಥವಾ ನೀವು ಹೋಗ್ತಿರ್ತೀವಿ? ಅವರು ಹೇಳ್ತಾರೆ, ಇಲ್ಲಾದ್ರೆ ನಾವು ಹೋಗ್ತಿರ್ತೀವಿ. ಕಮ್ಯುನಿಕೇಶನ್ ಹೆಂಗಾದ್ರೂ ಅಥವಾ ರೈತರ ಮುಖಾಂತರ ನಮ್ಮ ಫ್ರೆಂಡ್ ಸರ್ಕಲ್ ಮುಖಾಂತರ ಬರುತ್ತೆ ಇಂಥ ಒಂದು ಸ್ಕೀಮ್ ಬಂದಿದೆ ಅಂತ, ನಮ್ಗೆ ಯೂಸ್ ಆಗುವಂಗಿದ್ರೆ ತಗೋತೀವಿ. ತಗೊಂಡು ವೇಸ್ಟ್ ಮಾಡೋದಿಲ್ಲ, ವೇಸ್ಟ್ ಮಾಡುವಂಥ ಅಥವಾ ಸಬ್ಸಿಡಿ ಸಲುವಾಗಿ ಫೋಟೋ ಮಾಡುವಂಥ ಸ್ಕೀಮ್ಗಳನ್ನು ತಗೊಳ್ಳಲ್ಲ, ನಮ್ಗೆ ಯೂಸ್ ಆಗುತ್ತೆ ಅಂತ ತಗೋತೀವಿ. ಖೋಖೋ ಇಷ್ಟು ವರ್ಷ ಇಟ್ಟಿದೆ, ಬಹುಶಃ ನೆಕ್ಸ್ಟ್ ಇಯರ್ ಕಟ್ ಮಾಡ್ತೀನಿ, ಯಾಕಂದ್ರೆ ಅದಕ್ಕೆ ಅದರಿಂದ ತುಂಬ ಪ್ರಾಣಿ ಬಾಧೆ. ಈ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅದರ ಅಡಿಯೊಳಗೆ ಏನಾದರೂ ಸೌಲಭ್ಯ? ತುಂಬ ಸವಲತ್ತು ತಗೊಂಡಿದ್ದೀವಿ ಅದ್ರ ಬಗ್ಗೆ. ಈಗ ಗ್ರಾಮ ಪಂಚಾಯತಿಂದ ನಮ್ಗೆ ಅದಕ್ಕೆ ಫಸ್ಟು ನಾವೇ ಪ್ರೆಷರ್ ಮಾಡಿ ಮಾಡಿಸಿದ್ವಿ. ನಮ್ದು ಯಾಕಂದರೆ ಮೂರು ಸೈಡಿಗೆ ಗುಡ್ಡಾಗಿದ್ದಕ್ಕೆ ಗುಡ್ಡದ ನೀರುಗಳೆಲ್ಲ ಬರುವಂಥ ಮೇನ್ ಮೇನ್ ಕಾಲುವೆಗಳಿದ್ವು. ಒಂದೊಂದು ಕಾಲುವೆಗಳು ಒಂದೊಂದು ಕಿಲೋಮೀಟ್ರು ಒಂದೂವರೆ ಕಿಲೋಮೀಟ್ರ್ ಇದೆ ನಮ್ಮ ತೋಟದಲ್ಲಿ. ಮೂರು ಕಾಲುವೆ ಅಂಥದ್ದನ್ನು ಮಾಡಿಸಿದ್ದೀವಿ. ಮೂರು ಕೆರೆ, ನಾಲ್ಕು ಕೆರೆ ಇತ್ತು, ನಾಲ್ಕು ಕೆರೆ ಮಾಡಿಸಿದ್ದೀವಿ ಉದ್ಯೋಗ ಖಾತ್ರಿಯಲ್ಲಿ. ತುಂಬ ಅನುಕೂಲ ಆಗಿದೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ತುಂಬ ರೈತಂಗೆ ಭಾಳ ಅನುಕೂಲ ಆಗಿದೆ. ಪ್ರಾಮಾಣಿಕವಾಗಿ ಮಾಡ್ಕೊಂಡವನಿಗೆ ಅದು ಯೂಸ್ ಸಿಗುತ್ತೆ. ನೀವೇ ಬರುವ ಕಂಡಂಥ ಜಲಪಾತವು ಉದ್ಯೋಗ ಖಾತ್ರಿ ಇದೆ. ಅಂದ್ರೆ ಉದ್ಯೋಗ ಖಾತ್ರಿ ಹೇಗೆ ಬಳಸ್ಕೊಳ್ಳೋದು ಅಂತ? ಅಲ್ಲ, ಹೇಗೆ ಬಳಸ್ಕೊಳ್ಳೋದು ಅಂತಂದ್ರೆ ಅವರು ಪಂಚಾಯತಲ್ಲಿ ಯೋಜನೆಯಲ್ಲಿ ಸೇರಿಸಿ ಕೊಡ್ತಾರೆ, ನಾವು ಅಪ್ಲಿಕೇಶನ್ ಕೊಟ್ಟರೆ. ಆನಂತರ ಅವ್ರ ಹತ್ರ ಹೇಳಿದರೆ ಎಲ್ಲ ಕೆಲಸ ಅವ್ರ ಹತ್ರ ಮಾಡೋದು ಕಷ್ಟ. ನಾವೇ ಇಂಜಿನಿಯರ್ ಹಿಡಿದು ಎಸ್ಟಿಮೇಟ್ ಮಾಡಿಸಿ ವರ್ಕ್ ಆರ್ಡರ್ ತಗೊಂಡು ಆಮೇಲೆ ನಾವು ಲೇಬರ್ಗಳನ್ನು ಹಚ್ಚಿ ಅದಕ್ಕೆ ಅವ್ರ ಹತ್ರ ಪ್ರತಿ ವಾರ ಅವ್ರದ್ದು ಇದು ಎನ್ ಎಮ್ ಆರ್ಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಪುನಃ ರೀ ಎನ್ ಎಮ್ ಆರ್ ಹಾಕ್ಸಿ ಆಮೇಲೆ ಸಪ್ಲೈ ಬಿಲ್ಗಳಿಗೆ ಬಿಲ್ ವ್ಯವಸ್ಥೆ ಮಾಡಿಕೊಟ್ಟರೆ ಅವರೆಲ್ಲ ಬಿಲ್ ಮಾಡಿಕೊಡ್ತಾರೆ, ರೈತರ ಖಾತೆಗಳಿಗೆ ಅದು ಜಮಾ ಆಗುತ್ತೆ ಸ್ವಲ್ಪ ಅವರಿಗೆ. ಇವತ್ತೆಲ್ಲ ರೈತರು ಆ ರೇಟಿಗೆ ಬರೋಲ್ಲ ಅಂತಂದರೆ ನಾವು ಎಕ್ಸ್ಟ್ರಾ ಕೈದು ಕೊಡಬೇಕು. ಬಟ್ ನಮ್ಮದೇ ತೋಟದ ಕೆಲಸಗಳಾಗೋದ್ರಿಂದ ನಾವಾದರೂ ಹಾಕಬೇಕಿತ್ತು. ಒಂದು ಸ್ವಲ್ಪ 50% ಅವ್ರು ಕೊಡ್ತಾರಲ್ಲ ಅನ್ನೋ ಭಾವನೆಯಲ್ಲಿ ನಾವು ಉಳಿದಿದ್ದು ಹಾಕಿ ಮಾಡ್ತೀವಿ. ನಮ್ಮ ಸ್ವಂತಕ್ಕಾಗಿದ್ದಕ್ಕೆ ನಮಗದು ತುಂಬ ಅನುಕೂಲ. ಇಂಥ ಯೋಜನೆ ಇಷ್ಟೇ ಮಿತಿಯೊಳಗೆ ಮಾಡಿಸ್ಬೇಕು ಅಂತ ಹಂಗಿರಲ್ಲ. ಈಗ ನೀವು 2, 3, 4 ಕಾಲುವೆ ಕೆರೆ ಹಿಂಗಿದ್ದ? ಇಲ್ಲ ಸರ್, ಕಾಲುವೆ ಎಲ್ಲ ಅದು ಸಾರ್ವಜನಿಕ ಕಾಲುವೆ, ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದು. ಈಗ ಗುಡ್ಡ ಕೆರೆನೂ ಸಹಿತ ಕೆರೆ ಸಾರ್ವಜನಿಕ ಕೆರೆಗಳೇ, ಅದು ಒಂದು 3, 4, 5 ಜನರಿಗೆ ಉಪಯೋಗ ಆಗುವಂಥ ಕೆರೆ. ಬಟ್ ಜವಾಬ್ದಾರಿ ನಾವು ತಗೊಂಡು ಮಾಡಿದ್ದೇವೆ ಅದನ್ನು. ಯಾಕೆ ಕೇಳಿದ್ರೆ ಯಾರು ಮಾಡೋಕೆ ರೆಡಿ ಇಲ್ಲ, ನೀರು ಮಾತ್ರ ಎಲ್ಲರಿಗೂ ಬೇಕು. ಅವಾಗ ಅವ್ರಿಗೆ ನೀವು ಲೇಬರ್ ಬರ್ರಪ್ಪ, ನಾನು ಸ್ಯಾಂಕ್ಷನ್ ಮಾಡಿಸ್ಕೊಬರ್ತೀನಿ ಎನ್ ಆರ್ ಐಜಿಯಿಂದ ಅಂತ ಹೇಳ್ಕೊಂಡು ಮಾಡಿಸ್ಕೊಂಡು ಬಂದೆ. ಆಮೇಲೆ ಎಲ್ಲರೂ ಕೆಲಸಕ್ಕೆ ಬಂದರು, ಅವರಿಗೂ ಅನುಕೂಲನೂ ಆಯ್ತು ಇವತ್ತು. ಯಾಕಂದರೆ ಆವಾಗ 2 ದಿವಸಕ್ಕೂ ಕೆರೆ ತುಂಬ್ತಿರಲಿಲ್ಲ, ಇವತ್ತು 1 ದಿವಸಕ್ಕೆ 2 ಸಲ ತುಂಬತ್ತೆ. ಪ್ಯೂರ್ಲಿ ಕಾಂಕ್ರೀಟ್ ಹಾಕಿ ಮಾಡಿದ್ದೀವಿ ಕೆರೆನ. ಯಾಕಂದರೆ ಗೌರ್ಮೆಂಟ್ ಕೊಡುತ್ತೆ ಅಂತೇನು ಬಿಲ್ ಮಾಡ್ಸೋಕೆ ಕೆರೆ ಮಾಡಿದ್ದಲ್ಲ, ಪಕ್ಕ ಕೆರೆನೇ ಮಾಡಿಸ್ಕೊಂಡಿದ್ದೀವಿ. ತುಂಬ ಅನುಕೂಲನೂ ಆಗಿದೆ. ಅಂತರ್ಜಲ ಅಭಿವೃದ್ಧಿ ಆಗಿದ್ದು ಹಂಗೇನಾದರೂ? ಹೌದು, ಅಂತರ್ಜಲ ಅದು ಆ ಕೆರೆ ಆದ ನಂತರ ನಮ್ಮ ಕೆಳಗಡೆ ಭೂಮಿಗಳಿಗೆಲ್ಲ ನಾವು ವಾರಕ್ಕೊಂದಿವಸ ನೀರು ಬಿಟ್ಟರು ತೋಟ ಏನು ನೀರು ಬೇಕು ಅಂತ ಉತ್ತರ ಹೇಳಲ್ಲ. ಅದೇ ಮೊದಲಾದ್ರೆ ನಾವು 4 ದಿವಸ 3 ದಿವಸಕ್ಕೊಮ್ಮೆ ನೀರು ಬಿಡ್ತಿದ್ವಿ, ಈಗ 1 ವಾರಕ್ಕೆ 10 ದಿವಸಕ್ಕೊಮ್ಮೆ ಎಲ್ಲ ಬಿಡ್ತೀವಿ. ಏನು ತೊಂದರೆ? ಸಣ್ಣ ಪುಟ್ಟ ಚೆಕ್ಡ್ಯಾಮು ಅಂತವೆಲ್ಲ? ಚೆಕ್ಡ್ಯಾಮ್ ಮಾಡುವಂಥ ಸೈಟ್ಗಳಿಲ್ಲ ಸರ್ ನಮ್ದೆಲ್ಲ. ನಮ್ದೇನಾಗಿದೆ, ಹೊರಗಡೆ ಗುಡ್ಡ ತುಂಬ ದೊಡ್ಡ ಗುಡ್ಡದ ಬಂದಂಥ ನೀರು ತುಂಬ ಪ್ರೆಷರ್ ಇದೆ. ಆ ಪ್ರೆಷರ್ ನೀರಲ್ಲಿ ನಾವು ಚೆಕ್ಡ್ಯಾಮ್ ಮಾಡಿದರೆ ಒಂದೇ ವರ್ಷದಲ್ಲಿ ಮಣ್ಣು ಬಂದು ತುಂಬಿ ಕ್ಲೋಸ್ ಆಗಿಬಿಡುತ್ತೆ. ಈ ಚೆಕ್ಡ್ಯಾಮ್ಗಳನ್ನು ಮಾಡುವಂತಹ ಪ್ಲೇಸ್ಗಳಿಲ್ಲ ನಮ್ಮಲ್ಲಿ. ಕೊಟ್ಟರೆ ಏನು ಹೇಳ್ತೀರಿ ಹೇಗಡೆಯವರು? ಇಲ್ಲ, ಕೃಷಿಯನ್ನೇ 100% ಮಾಡಿದವನಿಗೆ ತುಂಬ ರಿಸಲ್ಟ್ ಇದೆ. ಇವತ್ತು ಎಲ್ಲೋ ನೋಡೋರ ಕಣ್ಣಿಗೆ ಕೃಷಿ ಮಾಡಿದ್ರೆ ಅದು ಫಲ ಇಲ್ಲ ಅಂತ ಹೇಳ್ಬೋದು. ನಮಗೆಲ್ಲ ಕೃಷಿ ಟೋಟಲ್ ನಮ್ಮ 4 ಜನರ ಜೀವನವನ್ನೇ ರೂಪಿಸ್ಕೊಟ್ಟಿದೆ. ಏನು ತೊಂದರೆ ಇಲ್ಲ, ಯಾಕಂದರೆ ನಾವು ಮಾಡುವಾಗ ಫಸ್ಟ್ ತಂದೆಯವರು ನಮ್ಮ ಕೈಲಿ ಕೊಡುವಾಗ ಬರೀ 15 ಕ್ವಿಂಟಲ್ ಅಡಿಕೆ ಇತ್ತು. ಇವತ್ತು ನಾವೊಂದು 80-100 ಕ್ವಿಂಟಲ್ವರೆಗೆ ಬಂದಿದ್ದೀವಿ. ಬಂದಿದೆ ಅಂತಂದರೆ ಅದು ಕೃಷಿಯಿಂದನೇ ಬಂದಿದ್ದು, ಎಕ್ಸ್ಟ್ರಾ ಏನು ನಾವು ಹೊರಗಡೆದಲ್ಲಿ ತಂದಿದ್ದಲ್ಲ. ಇನ್ನು ಜಮೀನುಗಳು ಫಲ ಬರೋದಿದೆ. ಸೊ ನಮ್ಗೆ ಕೃಷಿ ಹಂಗಾಗಿ ಒಳ್ಳೆ ಲಾಭದಾಯಕ ಸಂಗಡ ನೆಮ್ಮದಿಯ ಜೀವನ ಕೊಟ್ಟಿದೆ. ಯಾಕಂತಂದರೆ ನಮಗೆ ಬೇಕಾದ ಆಹಾರ ನಾವೇ ಬೆಳ್ಕೋತೀವಿ, ನಮಗೆ ಬೇಕಾದದ್ದು ಎಲ್ಲ ವ್ಯವಸ್ಥೆಗಳನ್ನು ಕೃಷಿಯಿಂದನೇ ಮಾಡ್ಕೊಂಡಿದ್ದೀವಿ. ಸೊ ಕೃಷಿ ಒಂದು ಸುಂದರವಾದ ಮನೆ ಕಟ್ಟಿರಿ. ಹೌದು, ಸುಂದರವಾದ ಮನೆ ಈ ವರ್ಷನೇ ಓಪನಿಂಗ್ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಅಣ್ಣತಮ್ಮರು ಒಬ್ಬರಿಗೊಬ್ಬರು ಪೂರಕವಾಗಿ ಪ್ರೀತಿಯಿಂದ ಇರೋದ್ರಿಂದ ಇದೆಲ್ಲ ಸಾಧ್ಯ. ಸಾಧ್ಯ, ಹೌದು. ಯಾಕಂತಂದರೆ ಒಬ್ಬಂಟಿಗನ ಹತ್ರ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವನು ಒಂದು ಕಡೆ ಹೋಗೋದ್ರೊಳಗೆ ಒಂದು ಕಡೆ ಬಿದ್ದೋಗುತ್ತೆ ಕೃಷಿಯಲ್ಲಿ. ಇದಾಗಲ್ಲ, ನಾವು 4 ಜನ ಆದ್ರಿಂದ ಒಬ್ಬನ ಗದ್ದೆ ಕಡೆ ನೋಡಿದ್ರೆ ಒಬ್ಬನ ತೋಟದ ಕಡೆ ನೋಡ್ತಾನೆ, ಒಬ್ಬನು ಹೊರಗಡೆ ಕಾಗದಪತ್ರಗಳ ಕೆಲಸ ಇದ್ರೆ ಅದ್ರ ಮಾಡ್ಕೋತಾನೆ, ತಂದೆಯವ್ರು ತರಕಾರಿ ಮಾಡ್ತಾರೆ, ಬುಟ್ಟಿ ಮಾಡ್ತಾರೆ. ಹಂಗಾಗಿ ಒಬ್ಬೊಬ್ರು ಒಂದೊಂದು ಕೆಲಸ. ಒಳ್ಳೆಯದು. ನಾರಾಯಣ್ ಗೋವಿಂದ ಹೆಗಡೆ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗೆ ಇದ್ದು ಒಟ್ಟಾರೆ ತೋಟಗಾರಿಕೆ, ನಿಮ್ಮ ಒಟ್ಟಾರೆ ಕೃಷಿ ಚಟುವಟಿಕೆ, ಅಣ್ಣತಮ್ಮರು ಮಾಡ್ತಕ್ಕಂಥದ್ದು, ಮತ್ತು ಒಬ್ರಿಗೊಬ್ಬರು ಸಹಕಾರ ಇದ್ದಾಗ ಹೇಗೆಲ್ಲ ಮುಂದೆ ಬರಬಹುದು, ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಕೂಡ ಹೇಗೆ ಬಳಸ್ಕೋಬೋದು ಅನ್ನೋಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಅನುಭವವನ್ನು ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಪ್ರಗತಿಪರ ರೈತರ ಕೃಷಿ ಅನುಭವಗಳು ಈ ಕುರಿತು ಅಂಕೋಲಾದ ಹಿಲ್ಲೂರಿನ ನಾರಾಯಣ ಗೋವಿಂದ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಿಗಿ.

ಕರಚೋ ಮರವೋ ನಾಗಕ್ಕೆ ಮಗಳೆ ಬಳಗುಳಿ ತಾಯೇ ಕೆಳೆ ಬಾಗಿಲ ನಂಬಿರುವ ಚಚ ಮರವೋ ಮುಂದಿನ ಚಚ ಮರ ಕೊಟ್ಟರತೋ ಬಾಗಿಲ ಮೆಟ್ಟೆ ಗಳಿಯನೋ ಚಚ ಮರ ಕೊಟ್ಟರುತೋ ಬಾಗಿಲ ಮೆಟ್ಟ ಗಳಿಯನು ಕಳವಾಗೆ ಹೊಟ್ಟೆ ಒಳಗಲ್ಲ ಕಳ ಮಳಿಯೋ ಮಗಳೆ ಮೆಟ್ಟಂಗಳಗಳವಾಗೆ ಹೊಟ್ಟೆ ಒಳಗಲ್ಲ ಕಳ ಮಳಿಯೋ ಕಳಮಳೆ ಕಂಗಳ ಮಳಿಯೋ ಹುಟ್ಟಿಲ್ಲ ಮಗಳೇ ನೆರ ಮನೆಯೋ ಒಳಗಲ ಕಳಮಳೆ ಕಂಗಳ ಮಳಿಯೋ ಹುಟ್ಟಿಲ್ಲ ಮಗಳೇ ನೆರ ಮನೆಗೋ ಮಗಳೇ ನೆರ ಮನೆಗೋ ಹೋಗುವಾಗೆ ಮಗಳಂತ ಅರುವ ಮನೆ ಮಗಳೇ ಕೊಳ್ಳೋ ತೆನೆ ಮ್ಯಾನೋ ಮಗಳವಾದ ಮನೆಯೇ ಭಿನ್ನತಾವೋ ಮನೆ ಮಗಳೇ ಕೊಳ್ಳೋ ತೆನೆಯೋ ಮ್ಯಾನೋ ಮಗಳೇ ಕೊಳ್ಳೋ ತೆನೆ ಮೇಲೆ ಅಪ್ಪ ಕೇಳೋ ಮಗಳ ಅಂತ ರುವ ಬರ ಕೊಳೋ ಬರ್ಕೊಳ್ಳ ಪಲ ಕೇಳೋ ರುವ ನೋಡೆ ಜಾನ ಮರ ಕೊಳ್ಳೋಂತರುವ ಬರ್ಕೊಳ್ಳಪ್ಪ ಕೇಳೋ ರುವ ನೋಡೆ ಜಾನ ಮರ ಕೊಳ್ಳೋ ಹಾಡ ಕಲತೆಯೋ ಕಲ ಕಲತೆ ಮರದೆಯೋ ರಣ ಮಳೆಯಿರುವ ಚಲೋ ಕಲ ಕಲಿತೆ ಮರದೆಯೋ ಕಲ ಒಳಗಿರುವ ಗುಮೋರಿಯೋ ಒಳಗಿನ ಬಂಗ್ರಿ ಗಣೇ ಕೇಳೋ ಕಲಾತೆಯೋ ಕಲ ಮೇಲಿನ ಬಂಗ್ರಿ ಮಗಳೇ ಕಾಯ ತಿಂದಾಡ ಕಲಾತೆಯೋ ತಿಂದಾಡ ಕಲ್ತೆ ಭಗತರ ಮಗಳೇ ಕಾಯ ತಿಂದಾಡ ಕಲಾತೆಯೋ ತಿಂದಾಡ ಕಲ್ತೆ ಭಗತರ ಮಗಳೇ ಎಲ್ಲ ತಿಂದಾಡ ಮರ ಕೊಂಡು ತಿಂದಾಡ ಕಲ್ತೆ ಭಗತರ ಮಗಳೇ ಬೆಲ್ಲ ತಿಂದಾಡ ಮರ ತೆಯೋ ಬರಿ ಗಿಡ ಉಟ್ಟಿಗೆ ಬರಿಗೆ ನೆರಳಾಗಿದ್ದು ಮನೆಗೆ ಇರವಾದ ನಾನುಟ್ಟ ಮನೆಗೆ ಇರವಾದ ನಡೆದವೋ ನೀ ಕೊಟ್ಟ ಮನೆಗೆ ಬ್ಯಾಡೋ ಎಣ್ಣು ಹೋಗ ಬ್ಯಾಡೋ ಎಣ್ಣು ಹೋಗ ಕಾಲ ಬ್ಯಾಡೇದವೋ ಸಿಟ್ಟಾಗರು ಶಿವಗೆ ಬೇಡೋ ಭಗವಾಳ ಬೇಡ ಶಿವಗಯೋ